ಮೊದಲೇದಾಗಿ ಈಗ ಶೆಡ್ಡಿಂದೆಲ್ಲ ಮುಗೀತು ಸರ್. ನಂತರ ಬೇಕಾಗುವ ಸಾಮಗ್ರಿಗಳು ಅಂತಂತಂದ್ರೆ ಇದಕ್ಕೆ ಯಾವುದೇ ನಮ್ಮ ಕೃಷಿ ತ್ಯಾಜ್ಯಗಳನ್ನು ಬಳಸಿ ಈ ಕೃಷಿಯನ್ನ ಮಾಡಬಹುದು ರೀ, ಅಣಬೆಯನ್ನ ಬೆಳಿಬಹುದು. ಕೃಷಿ ತ್ಯಾಜ್ಯ ಅಂತಂದ್ರೆ ಹೆಂಗಂದ್ರೆ ಸರ್, ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮದು ಭತ್ತದ ಹುಲ್ಲಾಗಿರ್ಬೋದು ಸರ್, ತೊಗರಿ ಹೊಟ್ಟಾಗಿರ್ಬೋದು ರೀ, ಗೋಧಿ ಹೊಟ್ಟಾಗಿರ್ಬೋದು, ನಮ್ದು ಮೆಕ್ಕೆಜೋಳದ ಲಡ್ ಬರ್ತದಲ್ಲ ಸರ್, ಅದನ್ನ ಏನ್ ಮಾಡೋದ್ರಿ, ಪೌಡರ್ ಮಾಡ್ಕೊಳ್ಳೋದು ಸರ್. ಆ ಬರೀ ಲಡ್ನೆ ನಾವು ಇದು ಮಾಡ್ಲಿಕ್ ಬರಲ್ರಿ, ಪೌಡರ್ ತರ ಮಾಡ್ಕೊಂಡು ನುಚ್ಚು ಲೆವೆಲ್ಗೆ ಅದನ್ನು ಒಡಸ್ಕೊಂಡು ಅದನ್ನ ನಾವು ಯೂಸ್ ಮಾಡ್ಕೊಂಡು ಅದರಲ್ಲಿ ಕೂಡ ಬೆಳಿಬಹುದು ರೀ. ಈಗಿನ ಜಮೀನ್ ಇದ್ದವ್ರದ್ದು ಎಷ್ಟೋ ಜನ ಗೋಧಿ ಹೊಟ್ಟಿಗೆ ಅದಕ್ಕೆಲ್ಲ ಉರಿ ಹಚ್ಚಿ ಸುಟ್ಟು ಬಿಡ್ತಾರೆ ರೀ, ಅವನ್ನೆಲ್ಲ ಬಳಕೆ ಮಾಡಿಕೊಂಡು ನಾವು ಅಣಬೆ ಕೃಷಿನ ಮಾಡಬಹುದು. ಕಸದಿಂದ ರಸವನ್ನ, ಕಸದಿಂದ ರಸ ಸರ್, ಎಕ್ಸಾಕ್ಟ್ಲಿ ಸರ್, ಕಸದಿಂದ ರಸನೇ ಆಗ್ತದೆ ಇದು. ನಾವು ನಮ್ಮ ಏನು ಹೊಟ್ಟುಗಳು ಇರ್ತಾವಲ್ರಿ ಅವನ್ನೆಲ್ಲ ಬೇರೆಯವ್ರಿಗೆ ಕೊಡ್ತಿರ್ತೀವಿ, ಇಲ್ಲ ಅಂದ್ರೆ ಅದಕ್ಕೆ ಇದನ್ ಮಾಡ್ತಿರ್ತೀವಿ, ಅಂಥದ್ರಲ್ಲಿನೇ ಈ ಕೃಷಿನ ಆರಂಭ ಮಾಡಬಹುದು ಸರ್. ಇದು ಯಾವ ತರ ಮಾಡ್ಬೇಕಂತಂದ್ರೆ, ಪ್ರಥಮವಾಗಿ ಅದು ನಾವೇನು ಹುಲ್ಲು ಆಯ್ಕೆ ಮಾಡ್ಕೊಂಡಿರ್ತೀವಲ್ಲ ಸರ್, ಅದನ್ನ ಕುದಿಸ್ಬೇಕಾಗ್ತದ್ರಿ. ಹಾ, ಬಾಯ್ಲಿಂಗ್ ಮೆಥಡ್ ಅಲ್ಲಿ ನಾವು ಒಂದು 100 ಡಿಗ್ರಿಗೆ ಒಂದು ನಾವು ಬೋಗೋಣೆ ಆಯ್ತು, ಇಲ್ಲ ಅಂದ್ರೆ ಬ್ಯಾರಲ್, ನಾವು ಬ್ಯಾರಲ್ ಯೂಸ್ ಮಾಡ್ತಾ ಇದ್ವಿ ಸರ್, ಕೆಬ್ಬಣದ ಬ್ಯಾರಲ್. ಅದರಲ್ಲಿ ಪೂರ್ತಿ ನೀರು ಹಾಕ್ಬಿಟ್ಟು ನಂತರ ಅದರಲ್ಲಿ ನಮ್ಮ ಏನು ಕೃಷಿ ತ್ಯಾಜ್ಯ ಇರ್ತದಲ್ರಿ, ಉದಾಹರಣೆಗೆ ನಾನು ಭತ್ತದ ಹುಲ್ಲನ್ನ ಯೂಸ್ ಮಾಡ್ತೇನ್ರಿ, ನಾನು ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕಲ್ಲಿದ್ದ ಭತ್ತದ ಹುಲ್ಲನ್ನ ತಗೊಂಬರ್ತೇನ್ರಿ. ಯಾಕಂದ್ರೆ ಅದು ಎಲ್ಲದಕ್ಕಿಂತನೂ ಚಲೋ ಒಳ್ಳೆಯ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಹೆಚ್ಚಿಗೆ ಬರಬೇಕಂದ್ರೆ ಭತ್ತದ ಹುಲ್ಲು ಈ ಬೆಳೆಗೆ ಸೂಕ್ತ ಆಗ್ತದೆ, ಆಗ ಬಹಳ ಸೂಕ್ತ ಆಗ್ತದ್ರಿ. ಅದರ ನಂತರ ಉಳಿದಿದ್ವೆಲ್ಲ ಬರ್ತಾವ್ರಿ, ಒಂದು ಕೆಲವೊಂದಿಷ್ಟು ಏನಂದ್ರೆ ಒಂದು 150 ಗ್ರಾಂನಲ್ಲಿ ಕಡಿಮೆ ಬರಬಹುದು ಅಷ್ಟೇ, ಉಳಿದಿದ್ದು ಬರ್ತದೆ, ಏನ್ ತೊಂದರೆ ಇಲ್ಲ. ನಮ್ಗೆ ಫ್ರೀ ಆಗಿ ಸಿಗ್ತದಂದ್ರೆ ನಮ್ಮ ನಾವು ಕೃಷಿ ತ್ಯಾಜ್ಯನ ಬಳಸ್ಕೊಂಡ್ವಿ ಅಂದ್ರೆ ಅಲ್ಲೇ ನಮಗೆ ಅರ್ಧ ಲಾಭ ಆಗ್ಬಿಡ್ತದ್ರಿ. ಅದು ಆಯ್ತು ಸರ್, ಅಲ್ಲಿಂದ ನಾವೇನು ಅದನ್ನ ಉಳ್ಳಾಗಡ್ಡಿ ಪಿಸಿವಿ ಬರ್ತದಲ್ಲ ಸರ್, ಅದರಲ್ಲಿ ಪೂರ್ತಿ ಅದನ್ನ ಭತ್ತದ ಹುಲ್ಲನ್ನು ಒತ್ತಿ ಅದನ್ನ ಕಟ್ಟಿ ಆ ಬ್ಯಾರಲ್ನಲ್ಲಿ ಪೂರ್ತಿ ಮುಣುಗಿಸ್ಬಿಡ್ತೀವಿ ಸರ್. ಮುಣುಗಿಸಿ ಕೆಳಗಡೆ ಒಲೆ ಹಚ್ತೀವ್ರಿ, ಅದನ್ನ ಒಂದು ಮಿನಿಮಮ್ 1-3 ತಾಸು ನಾವು ಅದನ್ನ ಕುದಿಸ್ತೀವಿ ಸರ್. ಕುದಿಸ್ತೀವಿ, ಕುದಿಸಿದ ನಂತರ ಮತ್ತೆ ಅದು ಚೀಲನ ಹೊರಗೆ ತೆಗೆದು ಒಂದು ಕಟ್ಟಿ ಮೇಲಿಟ್ಟು ಅದು ನೀರೆಲ್ಲ ಬಸದ ನಂತರ ಏನದಲ್ರಿ, ಅಲ್ಲಿದ್ದ ಮತ್ತೆ ಒಂದು ಕಾಗದನಲ್ಲಿ ತಾಡ್ಪತ್ರಿ ಅಂತೀವಲ್ರಿ, ಹಾ ಆ ತರ ಕಾಗದದಲ್ಲಿ ಅದಕ್ಕೆಲ್ಲ ಪೂರ್ತಿ ಸ್ಯಾನಿಟೈಸ್ ಮಾಡ್ಕೊಂಡಿವಿ. ಸ್ಯಾನಿಟೈಸ್ ಮಾಡ್ಕೊಂಡು ನಮ್ದು ಹುಲ್ಲನ್ನು ಕುದಿಸಿದ್ದನ್ನ ಅಲ್ಲಿ ಆರೆ ಹಾಕ್ತಿವಿ ಸರ್. ಮತ್ತೆ ಈ ಕುದಿಸಿದ ಹುಲ್ಲನ್ನ ಅಲ್ಲಿ ಆರಾಕ್ಬೇಕು, ಆರೆ ಹಾಕ್ಬೇಕು ಸರ್. ಮತ್ತೆ ಅದು ಏನಾಗ್ಬೇಕ್ರಿ, ಡ್ರೈ ಆಗ್ಬೇಕು ಸರ್. ಮಿನಿಮಮ್ ಅದು ಏನಿಲ್ಲ ಅಂದ್ರೂ ಒಂದು 70-75% ತಿರ್ಗಾ ಒಣಗಿಸ್ಬೇಕು ಸರ್. ಅದನ್ನ ಒಣಗಿಸ್ಬಿಟ್ಟು ಈ ಕೈಲೆ ಮುಟ್ಟಿದ್ರೆ ಬರೇ ಒಂದು ಹಸಿ ಐತಪ್ಪ, ಒಂದಿಟ್ ನಮ್ಮ ಐತಿ, ಅದಕ್ಕೆ ಕೈ ಒಟ್ಟ ನೀರು ಹತ್ತಬಾರ್ದ್ರಿ. ಈ ತರ ಪ್ರಮಾಣದಲ್ಲಿ ನಾವು ಅದನ್ನ ಇದು ಮಾಡ್ತಾ ಇದ್ವಿ ಸರ್. ಅಲ್ಲಿಂದ ನಾವೇನಿರ್ತದ ಬೀಜ, ಇದರದೇ ಸ್ಪಾನ್ ಅಂತ ಹೇಳಿ ಕರಿತೀವ್ರಿ ನಮ್ದ್ರಲ್ಲಿ, ಅದು ಬೀಜಗಳನ್ನ ನಾವು ಬೆಂಗಳೂರಿಂದಾನೇ ತರಿಸ್ಕೊಂಡಿರ್ತೀವಿ ರೀ. ಅದನ್ನ ಅದರಲ್ಲಿ ಬ್ಯಾಗ್ನಲ್ಲಿ ಹುಲ್ಲು ಬೀಜ ಎರಡು ಬಿಟ್ಟರೆ ಮತ್ತೆ ಏನು ಇದಕ್ಕೇನು ಬಳಕೆ ಆಗೋದಿಲ್ಲ ಸರ್. ಇವ ಉಳಿದಿದ್ವೇನು ಕೆಲವೊಂದು ಸಣ್ಣ ಪುಟ್ಟ ಸಾಮಾನು, ಪ್ಲಾಸ್ಟಿಕ್ ಕವರ್ ಬೇಕಾಗ್ತದೆ ಸರ್, ಮತ್ತೆ ನಂತರ ರಬ್ಬರ್ ಬೇಕಾಗ್ತದೆ, ಇದರದೇ ಒಂದು ಸಪ್ರೇಟ್ ಪ್ಲಾಸ್ಟಿಕ್ ಕವರ್ ಬರ್ತದ್ರಿ. ಅದು ಬಿಟ್ಟರೆ ಸ್ವಲ್ಪ ಸ್ಯಾನಿಟೈಸರ್ ಇವು ಎಲ್ಲ ಒಂದು ಸ್ವಲ್ಪ ಇದು ಏನದಲ್ರಿ, ಸೂಕ್ಷ್ಮ ಇದೆ ಬೆಳೆ, ಹಾ ಏನದಲ್ಲ, ಇದಕ್ಕೆ ಸ್ವಲ್ಪ ನಾವು ಸ್ವಚ್ಛತೆಯನ್ನು ಭಾಳ ಕಾಪಾಡ್ಕೋಬೇಕಾಗ್ತದ್ರಿ. ಆ ರೀತಿ ಪದ್ಧತಿ ಒಳಗೆ ನಾವು ಇದಕ್ಕೆ ಕೃಷಿಯನ್ನ ಮಾಡ್ತಾ ಇದ್ದೀವಿ. ಈ ಅಣಬೆ ಕೃಷಿ ಮಾಡ್ಬೇಕಂದ್ರೆ ಪೂರ್ತಿ ಅದ ಶೆಡ್ ಮತ್ತೆ ಅದರ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿರ್ಬೇಕು ಸರ್. ಹೈಜೀನ್ ಮೇಂಟೈನ್ ಮಾಡ್ಬೇಕಾಗ್ತದ್ರಿ, ಬಹಳ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಈ ಪ್ರತಿ ಸಲ ಯಾರೋ ಬಂದ್ರು ಅಂತ ಹೇಳಿ ನಾವು ನಮ್ಮ ಶೆಡ್ ಅನ್ನ ತೆಗೆದು ಇದು ಮಾಡಿ ಆ ತರ ಇದು ಆಗುದಿಲ್ಲ ಸರ್. ಇದರ ಈ ಅಣಬೆ ಕೃಷಿಗೆ ಯಾವ್ದಾದ್ರು ರೋಗಗಳು ಬರ್ತಾವನ್ರಿ? ಹಾ ಸರ್, ಇದರಲ್ಲಿನೂ ರೋಗಗಳು ಬರ್ತಾವ ಸರ್. ಸೈಂಟಿಫಿಕ್ ಭಾಷೆ ಒಳಗೆ ಇದಕ್ಕೆ ಬ್ಲ್ಯಾಕ್ ಮೋಲ್ಡು ಮತ್ತು ಗ್ರೀನ್ ಮೋಲ್ಡ್ ಅಂಥೇಳಿ ಎರಡು ನಮಗೆ, ಒಂದು ಹಸಿರು ಪಾಚಿದು ಒಂದು ರೋಗ ಬರ್ತದೆ ಸರ್, ಗ್ರೀನ್ ಮೋಲ್ಡ್, ಬ್ಲ್ಯಾಕ್ ಮೋಲ್ಡ್ ಅದು ಕರಿಯದು ಬರ್ತದೆ ಸರ್ ಪಾಚಿ. ಅವು ಎರಡು ರೋಗಗಳು ಇದಕ್ಕೆ ಬರ್ತದೆ ರೀ. ಇವು ಎರಡೂ ನಾವೇನು ಸ್ವಚ್ಛತೆ ಮೇಲೆ ಬರ್ತದೆ ಸರ್. ಕೆಲವೊಂದು ವಾತಾವರಣದಿಂದನು ಬರ್ತದೆ, ಕಣ್ಣಿಗೆ ಕಾಣಲಾರ ಸೂಕ್ಷ್ಮಾಣು ಜೀವಿಗಳಿಂದನೂ ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಅದನ್ನೇನು ನಾವೇನು ತಡಿಲಿಕ್ಕೆ ಆಗಂಗಿಲ್ಲ ರೀ. ಇದಕ್ಕೆ ಮತ್ತೆ ರೋಗದಲ್ಲಿ ಇದೇನು ಒಂದು ರೋಗ ಬಂತಂದ್ರೆ ಆ ಬ್ಯಾಗುಗಳನ್ನು ನಾವು ತೆಗೆದು ಒಗೆದು ಬಿಡ್ತೀವಿ ರೀ ನಮ್ಮ ಶೆಡ್ಡಿಂದ. ನಾವು ಇದನ್ನು ಪ್ರತಿದಿನ ಅಬ್ಸರ್ವೇಷನ್ ಮಾಡ್ತಿರ್ತೀವಿ ರೀ, ಎಲ್ಲಾನು ನೋಡ್ತಾ ಇರ್ತೀವಿ. ಯಾವ್ದಾದ್ರೂ ಬ್ಯಾಗ್ಗೆ ಅದು ರೋಗ ಬಂದಿದೆ ಅಂತ ನಮಗೆ ಗುರ್ತಾಯ್ತಂದ್ರೆ ಆ ಬ್ಯಾಗನ್ನ ತೆಗೆದು ಬಿಡ್ತೀವಿ ಸರ್. ಈ ಅಣಬೆ ಕೃಷಿಯಲ್ಲಿ ರೋಗಗಳು ಬರ್ತಾವ ಅಂತ ಹೇಳಿದ್ರಿ, ಇದಕ್ಕೇನ್ರಿ ಸ್ಪ್ರೇ ಅದು ಮಾಡ್ತೀರೇನ? ಇಲ್ಲ ಸರ್, ಇದಕ್ಕೆ ಯಾವುದೇ ರೀತಿ ಸ್ಪ್ರೇ ಇಲ್ರಿ. ನಾವೇನು ನಮ್ಮ ಶೆಡ್ನಲ್ಲಿ ಇದಕ್ಕೆ ಒಂದು ರೆಕಮೆಂಡೆಡ್ ಮಾಡಿದ್ದು ಒಂದು ವಾತಾವರಣನ ನಾವು ಇದು ಮಾಡ್ಕೋಬೇಕಾಗ್ತದೆ. 70-80% ಹ್ಯುಮಿಡಿಟಿ ಇರ್ಬೇಕು ಸರ್. ಹ್ಯುಮಿಡಿಟಿ ಕೃಷಿಯಲ್ಲಿ ರೋಗಗಳನ್ನು ಯಾವ ರೀತಿ ಹತೋಟಿ ಮಾಡ್ಬೇಕು?